ಕೆಲವರಲ್ಲಿ ನಂಬಿಕೆ ಇದೆ, ಆದರೂ ಇದು ಸಹ ತಪ್ಪು. ಯಾಕೆಂದ್ರೆ ನಾವು ದಿನನಿತ್ಯ ಬಳಸುವಂತಹ ದವಸ ಧಾನ್ಯಗಳಿರಬಹುದು ಅಥವಾ ಬೇಳೆಕಾಳುಗಳು, ಹಣ್ಣು ಹಂಪಲುಗಳು, ಏನೇ ಆದರೂ ನಾವು ಅವುಗಳನ್ನ ಮಣ್ಣಲ್ಲೇ ಬೆಳೆಯೋದು ಮತ್ತು ಅವಕ್ಕೆ ತಿಪ್ಪೆ ಗೊಬ್ಬರ ನೀಡಿದಾಗಲೇ ಅವುಗಳು ಫಸಲು ಹೆಚ್ಚಾಗಿ ಗುಣಮಟ್ಟ ಹೆಚ್ಚಾಗುತ್ತೆ. ಅದೇ ರೀತಿ ಯಾವುದೇ ರಾಸಾಯನಿಕಗಳಿಲ್ಲದೆ ಮರದ ದಿಮ್ಮೆಗಳ ಮೇಲೆ ಇರಬಹುದು ಅಥವಾ ಭತ್ತ, ರಾಗಿ, ಕಬ್ಬು ಇತ್ಯಾದಿ ಹುಲ್ಲಿನ ಮೇಲೆ ಸಾವಯವ ಗೊಬ್ಬರದ ಮೇಲೆ ಅಣಬೆ ಬೆಳೆಯುತ್ತೆ. ಹಾಗಾಗಿ ಇದು ಶುದ್ಧ ಮತ್ತು ಕ್ಷೇಮ ಅಂತ ಎರಡೂ ಹೇಳಬಹುದು. ಪ್ರಕೃತಿ ನೀಡಿರೋ ಸ್ವಾಭಾವಿಕ ಸಾವಯವ ಮೂಲಗಳ ಮೇಲೆ ಬೆಳೆಯುವ ಅಣಬೆ ಬಗ್ಗೆ ಈ ರೀತಿ ನಂಬಿಕೆಗಳೇನು ನಿಜ ಅಲ್ಲ ಅಂತ ಹೇಳಕ್ ಬಯಸ್ತೀನಿ. ಮತ್ತೆ ಕೆಲವೊಂದು ಕಡೆ ಅಣಬೆ ವಿಷಕಾರಿ ಎಂಬ ಭಯ ಇದೆ. ಅದೇನು ಹೌದು, ಕಾಡಿನಲ್ಲಿ ಜಮೀನುಗಳಲ್ಲಿ ಬೆಳೆಯೋ ಕೆಲವು ಬಗೆಯ ತಳಿಗಳು ವಿಷಕಾರಿ ಹೌದು. ಅಣಬೆಗಳು ಅಲ್ಲಿ ಬಹಳ ಚಂದವಾಗಿ ಸೊಗಸಾ ಕಾಣಿಸ್ತಿದ್ರು, ಅದು ವಿಷಕಾರಿ ಇರಬಹುದು ಸಹಜವಾಗಿ ಬೆಳೆತಿದ್ದಾಗ. ಆದ್ರಿಂದ ಅವುಗಳ ಬಗ್ಗೆ ಮಾಹಿತಿ ಇಲ್ಲದಲೇ ಬಳಸದಲೇ ಇರೋದು ಯೋಗ್ಯ. ಆದ್ರೆ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಉತ್ತಮ ಗುಣಮಟ್ಟದ ಅಣಬೆಗಳನ್ನ ಗುರುತಿಸಿ, ತಳಿಗಳನ್ನ ಗುರುತಿಸಿ ಅವುಗಳನ್ನ ಪ್ರಯೋಗಾಲಯಗಳಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಉಪಯೋಗಿಸಿ ನಂತರ ಅದನ್ನ ಅಣಬೆ ಬೀಜ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ. ಅದರಿಂದ ಅಣಬೆ ಉತ್ಪಾದನೆ ಮಾಡೋದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಮತ್ತೆ ಅಣಬೆಯ ಮಹತ್ವ ಅಂದ್ರೆ ಇವುಗಳಲ್ಲಿರುವ ಪೋಷಕಾಂಶ ಮತ್ತು ಔಷಧೀಯ ಗುಣಗಳ ಬಗ್ಗೆ ಜನಗಳಲ್ಲಿ ಅರಿವು ಅಷ್ಟು ಇಲ್ಲ, ಇದು ಒಂದು ಸಹ ಕಾರಣ ಇರಬಹುದು. ಮತ್ತೆ ಇನ್ನೊಂದು ಅಣಬೆ ಉತ್ಪಾದನೆಯ ವಿಧಾನ ಮತ್ತು ಅಣಬೆ ಬೀಜದ ಲಭ್ಯತೆಯ ಕೊರತೆ, ಇವುಗಳು ಕೂಡ ಅಣಬೆ ಉತ್ಪಾದನೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಇರುವ ತೊಡಕುಗಳು ಅಂತ ಕಾಣಿಸುತ್ತೆ. ಈ ಕಾರಣಗಳಿಂದ ಅದು ಹೆಚ್ಚು ಜನಪ್ರಿಯ ಆಗಿಲ್ಲ ಇನ್ನು ನಮ್ಮ ರಾಜ್ಯದಲ್ಲಿ. ಅಂದ್ರೆ ಅಣಬೆ ಬೀಜದ ಒಂದು ಲಭ್ಯತೆ ಕೊರತೆ ಕೂಡ ಇದೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ಜೈವಿಕ ಕೇಂದ್ರದಲ್ಲಿ ಬಹಳ ಸುಸಜ್ಜಿತ ಅಣಬೆ ಬೀಜೋತ್ಪಾದನಾ ಕೇಂದ್ರ ಇದೆ. ಇಲ್ಲಿ ನಾವು ಉತ್ತಮ ಗುಣಮಟ್ಟದ ಅಣಬೆ ಬೀಜವನ್ನು ಸಿದ್ಧಪಡಿಸಿ ಇಲಾಖಾ ದರದಲ್ಲಿ ಮಾರಾಟ ಮಾಡ್ತಾ ಇದೀವಿ. ಈಗ ವರುಣ್ ಅಮೀನ್ಗಡ್ ಅವರೇ, ತಾವು ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಮುಖ್ಯವಾಗಿ ಈ ಅಣಬೆಯಲ್ಲಿ ಯಾವ್ಯಾವ ಬಗೆಯ ತಳಿಗಳಿದ್ದಾವೆ, ವಿಧಗಳಿದ್ದಾವೆ, ಇವುಗಳನ್ನ ಯಾವ ರೀತಿಯಾಗಿ ನಾವು ಬೆಳಿಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡ್ತೀರಾ? ಸರ್, ಅಣಬೆಯಲ್ಲಿ ಈಗ ನಮ್ಮ ಜನಸಾಮಾನ್ಯರಲ್ಲಿ ತುಂಬಾ ಜನಕ್ಕೆ ಗೊತ್ತಿರೋದಂದ್ರೆ ಬಟನ್ ಮಶ್ರೂಮ್, ಅಂದ್ರೆ ಬಿಳಿಗುಂಡು ಅಣಬೆ ಅಂತ ಹೇಳ್ತೀವಿ. ಆದ್ರೆ ಅದನ್ನ ಬೆಳೆಸಲಿಕ್ಕೆ ನಮಗೆ 18-20 degrees ಸೆಲ್ಸಿಯಸ್ ಉಷ್ಣಾಂಶನ ಮೇಂಟೈನ್ ಮಾಡ್ಬೇಕಾಗುತ್ತೆ, ಕಾಪಾಡ್ಕೋಬೇಕಾಗುತ್ತೆ. ನಮ್ಮ ರಾಜ್ಯದ ಕಂಡೀಷನ್ಸ್ಗೆ ತಕ್ಕಂತೆ ಬೆಳೆಯುವಂಥದ್ದು ಸುಮಾರು ಅಣಬೆ ಇದಾವೆ. ಪೋಷಕಾಂಶ ಆಗಲಿ ಅದನ್ನು ತುಂಬಾ ಚೆನ್ನಾಗಿ ಹೊಂದಿರುತ್ತದೆ. ಅದರಲ್ಲಿ ಮೊದಲನೇದಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಆಯಿಸ್ಟರ್ ಮಶ್ರೂಮ್, ಅಂದ್ರೆ ಕನ್ನಡದಲ್ಲಿ ಚಿಪ್ಪು ಅಣಬೆ ಅಂತ ಹೇಳ್ತೀವಿ. ಸೊ ಆ ಅಣಬೆನ ನಮ್ಮ ಕೃಷಿ ತ್ಯಾಜ್ಯಗಳು, ಮುಂಚೆ ಮೇಡಮ್ ಹೇಳ್ದಂಗೆ ಭತ್ತದ ಹುಲ್ಲಾಗ್ಲಿ, ಮಲೆನಾಡು ಕಡೆಯವ್ರು ಕೆಲವರು ಇದ್ರೆ ಅಡಕೆ ಸಿಪ್ಪೆ, ಈಗ ನಮ್ಮ ಗುಲ್ಬರ್ಗಾ ಕಡೆ ಇರೋರು ಅವರು ತೊಗರಿಕಾಯಿ ಬೆಳೀತಾರೆ. ಸೊ ತೊಗರಿ ಬೆಳೆ, ಸೊ ಆ ತೊಗರಿ ಬೆಳೆದು ಹೊಟ್ಟೆ ಏನು ಬರುತ್ತೆ ಅದು ಸಪ್ರೇಟ್ ಮಾಡಿ ಅದನ್ನು ಯೂಸ್ ಮಾಡ್ಕೋದು. ಸೊ ನಮ್ಮಲ್ಲಿ ಯಾವುದು ಲೋಕಲಿ ಯಾವುದು ಜಾಸ್ತಿ ಕೃಷಿ ತ್ಯಾಜ್ಯಗಳು ಸಿಗ್ತವೆ ಅದನ್ನು ನಾವು ಡಿಸ್ಕಾರ್ಡ್ ಮಾಡಬಹುದು. ಅಂದರೆ ಎಸೆದ ಬದಲಿ ಅಥವಾ ಕೆಲವು ಕಡೆ ಬರ್ನ್ ಮಾಡ್ತಾರೆ, ಸುಡ್ತಾರೆ, ಅದನ್ನು ಮಾಡೋದು ಬದಲು ಅದನ್ನು ನಾವು ಚೆನ್ನಾಗಿ ರೆಡಿ ಮಾಡಿಕೊಂಡು ಅಣಬೆ ಬೆಳೆಸ್ಕೊಂಡು, ಸೊ ನಮಗೆ ಈ ಕಡೆ ಒಳ್ಳೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಜೊತೆಗೆ ಸೊ ಈಗ ಆಯಿಸ್ಟರ್ ಮಶ್ರೂಮ್ ಹೇಳ್ದಂಗೆ ಈವನ್ ಕಬ್ಬಿನ ಸಿಪ್ಪೆನೂ ಉಪಯೋಗಿಸ್ಬೋದು. ಮಂಡ್ಯ ಆಗಲಿ ಬೆಳಗಾಂ ಆಗಲಿ ಕಬ್ಬು ಚೆನ್ನಾಗಿ ಬೆಳೆಸ್ತಾರೆ ಅಲ್ಲಿ. ಸೊ ಕಬ್ಬಿನ ಏನು ಎಲೆ ಬರುತ್ತಲ್ಲ ಅದನ್ನು ಉಪಯೋಗಿಸ್ಬೋದು. ಸೊ ನೀವು ಆಯಿಸ್ಟರ್ ಮಶ್ರೂಮ್ ಅಲ್ಲಿ ಉಷ್ಣಾಂಶ 20-30 degrees ಇದ್ದಲ್ಲಿ ನಿಮಗೆ ಒಳ್ಳೆಯ ಕ್ವಾಲಿಟಿ ಅಣಬೆ ಬರುತ್ತೆ. ಆಮೇಲೆ ಸಾಗುವಳಿ ಅವಧಿ ಅಂತ ಹೇಳ್ತೀವಿ, ಅಂದ್ರೆ ಈಗ ನಾವು ಬೀಜೋತ್ಪನ್ನ ಮಾಡಿದ ನಂತರ ನಮ್ಮ ಜೈವಿಕ ಕೇಂದ್ರದಲ್ಲಿ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನು ನೀವು ಬ್ಯಾಗ್ ಎಲ್ಲ ರೆಡಿ ಮಾಡಲು ನಿಮಗೆ ಮೊದಲನೇ ಇಳುವರಿ ಸಿಗೋಕ್ಕೆ 30 days ಆಗ್ಬಿಡುತ್ತೆ. ಇನ್ನೊಂದು 2 ಇಳುವರಿ ಬರೋಕ್ಕೆ ಅಷ್ಟೊತ್ತಿಗೆ 45-50 days ಅಲ್ಲಿ ನಿಮಗೆ ಒಂದು ಸಾಗುವಳಿ ಇಳುವರಿ ಫುಲ್ ಮುಗ್ದೋಗತ್ತದು. ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗೋದು ಸ್ವಲ್ಪ ಬೇಗನೂ ಬರುತ್ತೆ. ಆಮೇಲೆ ಉತ್ಪಾದನಾ ವೆಚ್ಚ ಸುಮಾರು ಕಡೆ ನಮ್ಮ ಕರ್ನಾಟಕ ಇದರಲ್ಲಿ 30 rupees 40 rupees ಹಿಡಿದು ಅಪ್ ಟು 80 rupees ಹಿಂಗೆಲ್ಲ ಇದೆ. ನೀವು ಮಾರಾಟ ಮಾಡುವಾಗ ಮಾರಾಟ ದರ ಅಂತ ಹೇಳ್ತೀವಲ್ಲ, ಸ್ಟಾರ್ಟಿಂಗ್ 100-120 rupees ಶುರು ಆಗುತ್ತೆ. ಸೊ ಅವರೇಜ್ 150 rupees 180 rupees ಇದೆ. ಈ ರೀತಿ ಇದು ಆಯಿಸ್ಟರ್ ಮಶ್ರೂಮ್ ಅಂತಿದೆ. ಈಗ ಕೆಲವು ಭಾಗದಲ್ಲಿ ಎಸ್ಪೆಷಲಿ ರಾಯಚೂರು ಆಗಲಿ, ಗುಲ್ಬರ್ಗ ಆಗಲಿ, ಕೊಪ್ಪಳ, ಯಾದಗಿರಿ, ಸೊ ಅಲ್ಲೆಲ್ಲ ಅವರೇಜ್ ಟೆಂಪರೇಚರ್ ಉಷ್ಣಾಂಶ ಏನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ. ಯೂಶಲಿ ಈಗ ಸಮ್ಮರ್ ಬಂದರೆ ಅಲ್ಲೆಲ್ಲ 30 degrees ಕ್ರಾಸ್ ಇರುತ್ತೆ ಯಾವಾಗೂ. ಸೊ ಅಂಥ ಟೈಮಲ್ಲಿ ಇನ್ನೊಂದು ಅಣಬೆ ಇದೆ ಅಂತ ಅಲ್ಲಿರೋರು ರೈತರಿಗೆ, ಮಿಲ್ಕಿ ಅಣಬೆ ಅಂತ ಇದೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಮತ್ತು ಆಂಧ್ರಪ್ರದೇಶಲ್ಲಿ ಅಣಬೆ ಚೆನ್ನಾಗಿ ಬೆಳೀತಿದಾರಂತ. ಸೊ ಅಲ್ಲೆಲ್ಲ ಜಾಸ್ತಿ ಬೆಳೀತಾ ಇರೋದೇ ಮಿಲ್ಕಿ ಅಣಬೆ. ಸೊ ಅವ್ರ ಕಂಡೀಷನ್ಸ್ಗೆ ಯಾವ್ದು ಸೂಟ್ ಆಗುತ್ತೆ ಅದು ಮಿಲ್ಕಿ ಅಣಬೆ. ಸೊ ಅದು ಹೇಳ್ದಂಗೆ ನಿಮ್ಗೆ ಉಷ್ಣಾಂಶ ಹೇಳ್ತೀರಾ, 28 ಡಿಗ್ರಿ ಸೆಲ್ಸಿಯಸ್ ಇಂದ 35 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಅದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೊ ಅಂಥವ್ರಿಗೂ ಅದು ಆಪ್ಷನ್ ಇದೆ. ಈಗ ಯೂಶ್ವಲಿ ಏನಿದೆ ಅಣಬೆ ಅಲ್ಲ ಅಂದ್ರೆ ಯಾವಾಗೂ ಕೋಲ್ಡ್ ಟೆಂಪರೇಚರ್ ಕೊಡಬೇಕು ಅಂತ ತುಂಬಾ ಜನಕ್ಕೆ ಅದು ಇನ್ಫಾರ್ಮೇಶನ್ ಇದೆ. ಆತರ ಏನಿಲ್ಲ, ಹೈ ಟೆಂಪರೇಚರ್ಲು ಬರುವಂತದ್ದು ಕೆಲವು ಅಣಬೆ ಇದಾವೆ, ಒಳ್ಳೆ ನ್ಯೂಟ್ರಿಷನ್ ಇರುವಂತ ಅಣಬೆ ಇದಾವೆ, ಕೋಲ್ಡ್ ಟೆಂಪರೇಚರ್ ಇದಾವೆ. ಸೊ ಈ ರೀತಿ ಮಿಲ್ಕಿ ಅಣಬೆ ನಿಮಗೆ ಅದನ್ನು ಉತ್ಪಾದನಾ ವೆಚ್ಚ 60 ರೂಪೀಸ್ 70 ರೂಪೀಸ್ 80 ರೂಪೀಸ್ ವರೆಗೆ ಆಗುತ್ತೆ ಒಂದು ಕೆಜಿ ಉತ್ಪಾದನೆ ಮಾಡಕ್ಕೆ. ಬಟ್ ನಿಮಗೆ ಮಾರಾಟ ದರ ಚೆನ್ನಾಗಿದೆ, 140 ರೂಪಾಯಿಂದ ಸ್ಟಾರ್ಟ್ ಆಗಿ 250 ರೂಪಾಯಿ ವರೆಗೂ ಹೋಗುತ್ತೆ ಮಾರಾಟ ದರ. ಸೊ ಈ ರೀತಿ ಮಿಲ್ಕಿ ಅಣಬೆ ಅಂತ ಇದೆ. ಅಂದ್ರೆ ಇಲ್ಲೂ ಕೂಡ ಕೃಷಿ ತ್ಯಾಜ್ಯಗಳನ್ನೇ ನಾವು ಬಳಸಿಕೊಂಡು ಸೇಮ್. ಹೌದು ಸರ್, ಕೃಷಿ ತ್ಯಾಜ್ಯಗಳು ಈಗ ನಮ್ಮಲ್ಲಿ ಈಗ ರೈತರು ರಾಗಿ ಎಲ್ಲ ಹಾರ್ವೆಸ್ಟ್ ಮಾಡಿದ ನಂತರ ಕಡ್ಡಿ ಸಿಗುತ್ತೆ, ಅದನ್ನ ಉಪಯೋಗಿಸ್ಕೋಬಹುದು. ಅದನ್ನ ನಾವು ತರಬೇತಿಯಲ್ಲಿ ನೀಟಾಗಿ ಹೇಳ್ಕೊಡ್ತೀವಿ ಹಿಂಗೆ ಅದು ಕಡ್ಡಿನ ಹೇಗೆ ತಯಾರಿಸಬೇಕು, ಅಣಬೆ ಬೆಳಿಲಿಕ್ಕೆ ಯಾವ ರೀತಿ ನಾವು ಅದನ್ನ ಪ್ರಿಪರೇಷನ್ ಮಾಡ್ಬೇಕಂತ ಎಲ್ಲ ನೀಟಾಗಿ ಹೇಳ್ಕೊಡ್ತೀವಿ. ಇದು ಮಿಲ್ಕಿ ಅಣಬೆ ಬಗ್ಗೆ, ಮಿಲ್ಕಿ ಅಣಬೆ ಆಯ್ತು, ಆಯ್ಸ್ಟರ್ ಅಣಬೆನೂ ಆಯ್ತು. ಇದನ್ನ ಬಿಟ್ಕೊಂಡ್ರೆ ನಾವಿದಾವೆ ಅಂತೀರಿ? ಕೆಲವರು ಇರ್ತಾರೆ ಕಾರ್ಪೊರೇಟ್ ಲೆವೆಲ್ ಸ್ವಲ್ಪ ಹೈ ಇನ್ವೆಸ್ಟ್ಮೆಂಟ್ ಮಾಡಿ ಇದು ಮಾಡಕ್ ರೆಡಿ ಇದೀವಿ ಅಂದ್ರೆ ಸ್ವಲ್ಪ ಬಟನ್ ಮಶ್ರೂಮ್ ಹೈ ಇನ್ವೆಸ್ಟ್ಮೆಂಟ್ ಬೇಕಂದ್ರೆ, ಯಾಕಂದ್ರೆ ಬಟನ್ ಮಶ್ರೂಮ್ ನಮ್ಮ ನಾರ್ಮಲ್ ಕಂಡೀಷನ್ ಅಲ್ಲಿ ಬೆಳೆಯಕ್ಕಾಗಲ್ಲ ಇದ್ದ ಪರಿಸ್ಥಿತಿಯಲ್ಲಿ. ಉಷ್ಣಾಂಶ ಯಾವಾಗ್ಲೂ ಅದಕ್ಕೆ 18-20 ಡಿಗ್ರಿ ಮೇಂಟೈನ್ ಆಗಿರ್ಬೇಕು. ಸೊ ಅದು ಮೇಂಟೈನ್ ಆಗ್ಬೇಕಂದ್ರೆ ನಮಗೆ ಎನ್ವೈರನ್ಮೆಂಟಲ್ ಕಂಟ್ರೋಲ್ ರೂಮ್ಸ್ ಅಂತ ಹೇಳ್ತೀವಿ, ಅಂತ ರೂಮ್ಸ್ ನ ನಾವು ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ವೆಚ್ಚ ಇದಾಗುತ್ತೆ. ಯಾರಾದ್ರೂ ಇನ್ವೆಸ್ಟ್ ಮಾಡೋ ರೆಡಿ ಇದ್ದವರು ಅವ್ರು ಅದನ್ನ ಉಪಯೋಗಿಸ್ಕೋಬಹುದು. ಸೊ ಅದ್ರದ್ದು ಮಾರಾಟ ದರ ಹೇಳಿದ್ದಂಗೆ ಸೇಮ್ ಇದೆ, 110-120 ರೂಪಾಯಿ 130 ರೂಪಾಯಿ ಇದೆ ಕೆಜಿಗೆ. ಆದ್ರೆ ಅದು ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳ್ತೀವಿ, ಉತ್ಪಾದನೆ ವೆಚ್ಚ. ಅದು ನಿಮಗೆ 80 ರೂಪೀಸ್ 90 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಅದು. ಯಾಕಂದ್ರೆ ಇಷ್ಟೆಲ್ಲ ನಾವು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ಮೇಲೆ ಲೇಬರ್ಸ್ ಜಾಸ್ತಿ ಬೇಕು, ಅದರಲ್ಲಿ ಲೇಬರ್ ಇಂಟೆನ್ಸಿವ್ ಬೇಕು. ಆಮೇಲೆ ಕಾಂಪೋಸ್ಟ್ ಪ್ರಿಪರೇಷನ್ ಒಂದು ಅದರಲ್ಲೊಂದು ಭಾಗ ಬರುತ್ತೆ, ಅದು ಮಾಡೋಕ್ಕೂ ಸ್ವಲ್ಪ ಕೆಲಸ ಆಗುತ್ತೆ, ಒಂದು 20-25 ದಿನ ವರ್ಕ್ ಆಗುತ್ತೆ, ತಿಂಗಳವರೆಗೂ ಕೆಲಸ. ಅದು ಫಸ್ಟ್ ಅದು ರೆಡಿ ಮಾಡಬೇಕು, ತಲಾದಾರ ರೆಡಿ ಮಾಡೋಕ್ಕೆ ಅಷ್ಟು ಬೇಕಾಗುತ್ತೆ. ಸೊ ಅದು ಬಿಟ್ಟು ಇನ್ನೊಂದಿದೆ, ಈಗ ಶಿಟಾಕೆ ಮಶ್ರೂಮ್ ಅಂತ ಒಂದಿದೆ, ಶಿಟಾಕೆ ಅಣಬೆ ಅಂತೀವಿ. ಇದು ಚೈನಾ ಮತ್ತೆ ಜಪಾನ್ದಲ್ಲಿ ತುಂಬಾ ಇಷ್ಟಪಟ್ಟು ಸೇವನೆ ಮಾಡ್ತಾರೆ, ಬೆಳೀತಾರೆ ಹಾಗೂ ಸೇವನೆ ಮಾಡ್ತಾರೆ. ಆಮೇಲೆ ಈ ಅಣಬೆ ಈಗ ಜಗತ್ತಲ್ಲಿ ಈಗಿಂದ ಪರಿಸ್ಥಿತಿಯಲ್ಲಿ ಹೈಯೆಸ್ಟ್ ಕನ್ಸ್ಯೂಮ್ಡ್ ಹೈಯೆಸ್ಟ್ ಪ್ರೊಡ್ಯೂಸ್ಡ್ ಅಂದ್ರೆ ಹೆಚ್ಚು ಉತ್ಪಾದನೆ ಆಮೇಲೆ ಹೆಚ್ಚು ಬಳಕೆ ಆಗ್ತಾ ಇರೋದು ಅಣಬೆ. ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರೋ ತುಂಬಾ ಅಣಬೆ ಇದಾವಂತ. ಅದರಲ್ಲಿ ಈ ಅಣಬೆದು ಶಿಟಾಕೆ ಅಣಬೆ ಅಂತ ಏನ್ ಹೇಳಿದೆ, ಆ ಅಣಬೆದು ತುಂಬಾ ಒಳ್ಳೆ ಪ್ರಾಪರ್ಟೀಸ್ ಇದೆ, ಆಂಟಿ ಕ್ಯಾನ್ಸರ್ಸ್ ಪ್ರಾಪರ್ಟಿ. ಸೊ ಇವೆಲ್ಲ ಇರೋದ್ರಿಂದ ತುಂಬಾ ಪಾಪ್ಯುಲರ್ ಆಗೋಯ್ತು, 10-15 ಇಯರ್ಸ್ ಅಲ್ಲೇ ತುಂಬಾ ಜನ ಮೆಚ್ಚಂಗೆ ಆಗೋಯ್ತು. ಇದನ್ನ ಭತ್ತದುಲ್ಲು ಅದ್ರಲ್ಲೆಲ್ಲ ಬೆಳ್ಸಕ್ಕಾಗಲ್ಲ, ಮರದ ಪುಡಿ ಸಾಡಸ್ಟ್ ಅಂತ ಹೇಳ್ತೀವಿ. ಸೊ ನಮ್ಮ ಕಂಡೀಷನ್ಸ್ ಅಲ್ಲಿ ಬೇಕಂದ್ರೆ ಟೀ ಕುಡ್ ಇಂದ ಯೂಸ್ ಮಾಡಬಹುದು, ಅದು ತುಂಬಾ ಸೂಕ್ತ ಅದು. ಸೊ ಅದನ್ನ ಉಪಯೋಗಿಸಿ ಮಾಡ್ಬೇಕಾಗತ್ತೆ. ಅಂದ್ರೆ ಈ ಮರ ಕೊಯ್ಯುವಾಗ ಬರುವಂತ ಸಾಡಸ್ಟ್, ಹೌದು ಸರ್, ಹೊಟ್ಟು ಅದನ್ನ ಬಳಸ್ಕೋಬೇಕು. ಈ ಸಾ ಮಿಲ್ಲಿಗೆ ಹೋದ್ರೆ ನಿಮಗೆ ಸಾಡಸ್ಟ್ ಸಿಗುತ್ತೆ, ಜೊತೆಗೆ ವುಡ್ ಶೇವಿಂಗ್ಸ್ ಅಂತ ಬರುತ್ತೆ, ಅದು ನಾವು ಅದನ್ನ ಉಪಯೋಗಿಸ್ಬೇಕಾಗತ್ತೆ. ಸೊ ಅಣಬೆ ಏನಂದ್ರೆ ಇನ್ ಜನರಲ್ ನೀವು ಏನೇ ಕೃಷಿ ತ್ಯಾಜ್ಯಗಳು ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಅದ್ರಲ್ಲಿ ನಾವು ಮಶ್ರೂಮ್ನ ಬೆಳ್ಕೋಬಹುದು. ಭತ್ತದ ಹುಲ್ಲು ಕೂಡ ಈಗೀಗ ಹೆಚ್ಚು ಸಿಗುತ್ತೆ ಕೆಲವು ಕಡೆ ನಮ್ಮಲ್ಲಿ, ಚೆನ್ನಾಗಿ ಸಿಗುತ್ತೆ ನಮ್ಮ ಉತ್ತರ ಭಾಗದ ರಾಜ್ಯಗಳಲ್ಲಿ. ಹೌದು ಸರ್, ಬಳಸ್ಕೊಳ್ಳೋ ಬದಲು ಅದಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಹೌದು ಸರ್, ಅದನ್ನು ಬಳಸ್ಕೊಂಡು ಈ ರೀತಿ ಅಣಬೆ ಉತ್ಪಾದನೆಗೆ ಬಳಸ್ಕೋಬಹುದು ಅಂತ ಹೇಳ್ಬೋದು. ಹೌದು ಸರ್, ಹೌದು. ಆಮೇಲೆ ಅಣಬೆ ಉತ್ಪಾದನೆ ಮಾಡಿದ ನಂತರ ನಿಮಗೇನು ಉಳಿಯತ್ತಲ್ಲ ಹುಲ್ಲು, ಅಣಬೆ ಈಗ ನಿಮಗೆ ಬರುತ್ತೆ ಆ ಹುಲ್ಲಿಂದ, ಆ ಹುಲ್ಲನ್ನ ಮತ್ತೆ ತಿರ್ಗಾ ನಿಮ್ಮ ಹೊಲಕ್ಕೆ ನೀವು ಹಾಕಿದ್ರೆ ಸಾವಯವ ಗೊಬ್ಬರ ಆಗುತ್ತೆ, ನಿಮ್ಮ ಸಾಯಿಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ, ಅದೆಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಅಣಬೆ ಸೋಂಕಿರೋದ್ರಿಂದ ಅದು ಬೇಗ ಕಳೆಯುತ್ತೆ. ಹೌದು ಸರ್, ಕೊಳತು ಒಳ್ಳೆ ಗೊಬ್ಬರ ಕೊಳತಿರುತ್ತೆ, ಅರ್ಧ ಕೊಳತಿರುತ್ತೆ. ನೀವು ಅದನ್ನ ಸಾಯಿಲಿಗೆ ಹಾಕಿದ್ರೆ ನಿಮ್ಮ ಸಾಯಿಲ್ ಕಂಡೀಷನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಇದನ್ನ ಪ್ರೋಟೀನ್ ಫ್ರಮ್ ವೇಸ್ಟ್ ಅಂತ ಹೇಳ್ತೀವಿ ನಾವು, ಟ್ಯಾಂಕ್ ಲೈನ್ ಇದೆ ಇದಕ್ಕೆ. ಈಗ ವರುಣ್ ಅವರೇ, ಮುಖ್ಯವಾಗಿ ನಾವು ಈಗ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಳ್ತೀವಿ, ಆಮೇಲೆ ಅದಕ್ಕೆ ಈ ಬೀಜಗಳನ್ನ ನಾವು ಹಾಕಿ ಹೆಂಗೆ ಬೆಳೆಯೋದು ಅಣಬೇನ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ ನಾವು ಕೃಷಿ ತ್ಯಾಜ್ಯ ಅಂತ ಹೇಳ್ದಲ್ಲ, ಭತ್ತದುಲ್ಲೆ ತಗೊಳ್ಳೋಣ, ಯಾಕಂದ್ರೆ ನಮ್ಮ ಸಾಮಾನ್ಯವಾಗಿ ಸಿಗುತ್ತೆ, ಸುಲಭವಾಗಿನೂ ಸಿಗುತ್ತೆ, ವರ್ಷ ಇಡೀ ಯಾರಿಗಾದ್ರೂ ಸಪ್ಲೈಯರ್ಸ್ ಇರ್ತಾರೆ ತಗೋಬಹುದು. ಸೊ ಭತ್ತದ ಹುಲ್ಲನ್ನ ತುಂಬಾ ಚೆನ್ನಾಗಿ ಒಣಗಿರೋ ಭತ್ತದ ಹುಲ್ಲನ್ನ ತಗೋಬೇಕಾಗತ್ತೆ. ಆಮೇಲೆ ಅದನ್ನ ನಾವು ಬೆರಳು ಸೈಜಿಗೆ ಕಟ್ ಮಾಡ್ಕೋಬೇಕು, ಕತ್ತರಿಸ್ಬೇಕು ಮಷೀನ್ ಅಥವಾ ತುಂಬಾ ದೊಡ್ಡ ಪ್ರಮಾಣ ಮಾಡ್ತೀನಿ ಮಷೀನ್ ತಗೋಬೇಕಾಗತ್ತೆ. ಸೊ ಕತ್ತರಿಸಿದ ನಂತರ ಅದನ್ನ ಹುಲ್ಲನ್ನ ಏನ್ ಮಾಡ್ಬೇಕು, ಬಿಸಿ ನೀರಲ್ಲಿ 2 ಗಂಟೆ ಕಾಲ ನಾವು ಕುದಿಸ್ಬೇಕು ಹುಲ್ಲನ್ನ. ಸೊ ಬಿಸಿ ನೀರಲ್ಲಿ 2 ಗಂಟೆ ಕಾಲ ಕುದಿಸ್ಬೇಕಾಗತ್ತೆ. ಯಾಕಂದ್ರೆ ಈ ಹುಲ್ಲು ಮೇಲೆ ಸುಮಾರು ತರದ್ದು ಸೂಕ್ಷ್ಮಜೀವಿ ಇರ್ತವೆ. ಸೊ ಆ ಸೂಕ್ಷ್ಮಜೀವಿಗಳನ್ನ ನಾವು ನಾಶ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಇರೋದು ಒಂದೇ ದಾರಿ, ಹೀಟ್ ಟ್ರೀಟ್ಮೆಂಟ್ ಅಂದ್ರೆ ಬಿಸಿ ನೀರು. ಇಂಗ್ಲಿಷ್ ಅಲ್ಲಿ ಪ್ಯಾಸ್ಚರೈಸೇಷನ್ ಅಂತಾರೆ, ಕನ್ನಡದಲ್ಲಿ ಪ್ಯಾಸ್ಚರೀಕರಣ ಅಂತ ಹೇಳ್ತೀವಿ. ಮನೆಯಲ್ಲಿ ದಿನ ಮಾಡ್ತೀವಲ್ಲ ಹಾಲು ಕಾಯಿಸೋದು, ಸೊ ಅದೇ. ಸೊ ಇದು ಮಾಡ್ಬೇಕಾಗತ್ತೆ 2 ಅವರ್ಸ್. ತುಂಬಾ ಜನ ಏನ್ ಮಾಡ್ತಾರೆ, ನೀರ್ ಬಿಸಿ ನೀರಲ್ಲಿ ನೆನೆಸ್ತಾರೆ, ಬಿಸಿ ನೀರಲ್ಲಿ ನೆನೆಸಬಾರ್ದು, ಹಂಗ್ ಮಾಡಬಾರ್ದು, ಕಾಯ್ತಾ ಇರಬೇಕು, ನೀರು ಕುದಿತಾ ಇರಬೇಕು 2 ಗಂಟೆ ಕಾಲ. ಹುಲ್ನ ಕುದಿಸ್ಬೇಕು. ಸೊ ಕುದಿಸಿದ ನಂತರ ನೀವು ಆ ಹುಲ್ನ ಎಲ್ಲ ತೆಗೆದು ಜಾಲರಿ ಮೇಲೆ ಏನಾದ್ರು ನೀರ್ ಏನಿರುತ್ತೆ ಆ ನೀರ್ನ ಎಲ್ಲ ಹೋಗುವಂತ ವ್ಯವಸ್ಥೆ ಮಾಡ್ಕೊಂಡು ಆ ನೀರೆಲ್ಲ ಬಸ್ತಿದ ಮೇಲೆ ತೆಳ್ಳಗಿ ಸ್ಪ್ರೆಡ್ ಮಾಡಿ ಅದು ಸ್ವಲ್ಪ ಒಣಗಕ್ ಬಿಡ್ಬೇಕು ಹುಲ್ನ, ಯಾಕಂದ್ರೆ ತುಂಬಾ ಜಾಸ್ತಿ ನೀರು ಹೊಂದ್ಕೊಂಡಿರುತ್ತೆ ಅದರಲ್ಲಿ. ಸೊ ಅದು ಹುಲ್ಲಲ್ಲಿ ತೇವಾಂಶ ಅಂತ ಹೇಳ್ತೀವಿ. ಆ ತೇವಾಂಶ ನಾವು 60-65%ಗೆ ತರಬೇಕಾಗತ್ತೆ. ಈಗ ನಾವು ಬಿಸಿನಲ್ಲಿ ನೆನೆಸಿದಾಗ ಏನಾಗಿರುತ್ತೆ, 85-90% ಇರುತ್ತೆ ತೇವಾಂಶ. ಸೊ ಅದನ್ನು ನಾವು 60-65%ಗೆ ತೆಗಿಬೇಕು. ಯಾಕಂದ್ರೆ ಅಣಬೆಗೆ ಬೇಕಾಗಿರೋದು ತೇವಾಂಶ 60-65%. ಅದು ಒಣಗಿಸ್ಬೇಕಾಗತ್ತೆ. 60-65% ಬಂದಿದೆ ಅಂತ ಚೆಕ್ ಮಾಡಕ್ಕೆ ತುಂಬಾ ಸಿಂಪಲ್ ಮೆಥಡ್ ಇದೆ. ಹುಲ್ಲನ್ನ ನಮ್ಮ ಕೈಯಲ್ಲಿ ಮುಷ್ಟಿಯಲ್ಲಿ ಇಟ್ಕೊಂಡು ಜೋರಾಗಿ ಹಿಂಡಬೇಕಾಗತ್ತೆ. ಆದ್ರೆ ಹಂಗ್ ಹಿಂಡಿದಾಗ ನೀರ್ ಸೋರ್ಬಾರ್ದು. ಆದ್ರೆ ನಮ್ ಹುಲ್ನ ಬಿಟ್ಟ ಮೇಲೆ ನಮ್ ಕೈ ಒದ್ದೆ ಅನ್ಸ್ಬೇಕು. ಈ ತರ ಆಗಿದೆ ಅಂದ್ರೆ 60-65% ತೇವಾಂಶ ಹೊಂದಿದೆ ಅಂತ ಆಗುತ್ತೆ. ಇಷ್ಟಕ್ಕೆ ಒಣಗಿಸಿದ ಮೇಲೆ ಆ ಹುಲ್ನ ನಾವು ಏನ್ ಮಾಡ್ಬೇಕು, 12x18 ಪಾಲಿಪ್ರೋಪಿಲಿನ್ ಕವರ್ ಅಂತ ಬರುತ್ತೆ, PP ಕವರ್ ಅಥವಾ ಪಾಲಿಥಿನ್ ಕವರ್. ಸೊ 200 µm ಸ್ವಲ್ಪ ತಗೋಬೇಕಾಗತ್ತೆ. ಸೊ ಆ ಕವರ್ ಅಲ್ಲಿ ಈ ಹುಲ್ನ ನಾವು ತುಂಬಬೇಕಾಗತ್ತೆ. ಸೊ ಹುಲ್ನ ಯಾವ ರೀತಿ ತುಂಬಬೇಕಂದ್ರೆ 3 ಇಂಚ್ ಲೇಯರ್ ಅಷ್ಟು ತುಂಬಬೇಕು. ತುಂಬಿದ್ಮೇಲೆ ನಮ್ದು ಅಣಬೆ ಬೀಜ ಏನಿರುತ್ತೆ ಸ್ಪಾನ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ಅಣಬೆ ಬೀಜನ ನಾವು ಕ್ಲೀನ್ ಇರೋ ಕಪ್ಪಲ್ಲಿ ಹಾಕೋಬೇಕು. ಕ್ಲೀನ್ ಇರೋ ಕಪ್ಪಲ್ಲಿ ಹಾಕೊಂಡು 60 ಗ್ರಾಮ್ ತಗೊಂಡಿರ್ಬೇಕು ನಾವು ಕಪ್ಪಲ್ಲಿ, 50-60 ಗ್ರಾಮ್ ತಗೋಬೇಕು. ಆ ಕಪ್ಪಿಂದ ಒಂಚೂರು ಅಣಬೆ ಬೀಜಗಳನ್ನ ಆ ಈ ಹುಲ್ ಮೇಲೆ ಹಾಕಬೇಕಾಗತ್ತೆ, ಚಿಮುಕಿಸ್ಬೇಕು. ಆದಷ್ಟು ಸೈಡಿಗೆ ಹಾಕಬೇಕು. ನಂತರ 3 ಇಂಚ್ ಅಷ್ಟು ಲೇಯರು ಮತ್ತೆ ನಾವು ಹುಲ್ಲು ಹಾಕ್ಬೇಕು. ಆಮೇಲೆ ಇನ್ನು ತಿರ್ಗಾ ನಮ್ದು ಅಣಬೆ ಬೀಜನ ಬಿತ್ತನೆ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಆ ಕವರ್ ಅಲ್ಲಿ 3 ಅಥವಾ 4 ಲೇಯರ್ ಮಾಡಿ ಆ ಕಪ್ಪಲ್ಲಿ ಏನು 60 ಗ್ರಾಮ್ ಹಾಕೊಂಡಿರ್ತೀವಿ ಆ ಪೂರ್ತಿ ಕವರ್ಗೆ ನಾವು ತೆಗೆದಿಟ್ಟಿರ್ಬೇಕು. ಈ ರೀತಿ ಮಾಡಿದ್ಮೇಲೆ ಮೇಲೆ ಕವರ್ನ ನಾವು ಸ್ವಲ್ಪ ನಾನ್ ಅಬ್ಸರ್ಬೆಡ್ ಕಾಟನ್ ಅಂತ ಬರುತ್ತೆ ಹತ್ತಿ, ಹತ್ತಿನ ಹಾಕಿ ದಾರ ಕಟ್ಟೋದು ಅಥವಾ ರಬ್ಬರ್ ಬ್ಯಾಂಡ್ ಹಾಕೋದು. ಸೊ ಈ ಅಂದ್ರೆ ಉಸಿರಾಡಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು, ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಅಣಬೆ ಬೀಜಗಳಿಗೆ. ಸೊ ಅದಕ್ಕೆ ನಾವು ನಾನ್ ಅಬ್ಸರ್ಬೆಂಟ್ ಕಾಟನ್ ಹಾಕಬೇಕಾಗತ್ತೆ. ಕೆಲವರು ಪೈಪ್ ಅಲ್ಲೇ ಒಂದು PVC ನೆಕ್ ಅಂತ ಮಾಡ್ಕೊಂಡಿರ್ತಾರೆ, ಈಗ ನಮ್ಮ ಕೇಂದ್ರದಲ್ಲಿ ಬಂದ್ರೆ ಗೊತ್ತಾಗತ್ತೆ. ಸೊ ಆ PVC ನೆಕ್ ಮುಖಾಂತರ ಅಲ್ಲಿಗೆ ಕಾಟನ್ ಹಾಕಿ ಆ ಬ್ಯಾಗ್ನ 25 ದಿನ ಅದನ್ನ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಜನಸಾಮಾನ್ಯ ಭಾಷೆಯಲ್ಲಿ ಡಾರ್ಕ್ ರೂಮ್ ಅಂತ ಹೇಳ್ತಾರೆ, ಈಗ ನಮ್ಮಲ್ಲಿ ರೈತರೆಲ್ಲ ಬರೋರು ಡಾರ್ಕ್ ರೂಮ್ ಅಂತ. ಸೊ 25 ದಿನ ಅಣಬೆ ಬ್ಯಾಗ್ನ ನಾವು ಬೆಳವಣಿಗೆಗೆ ಇಡಬೇಕಾಗತ್ತೆ ಅಥವಾ ಇನ್ಕ್ಯುಬೇಷನ್ ರೂಮ್ ಅಂತ ಹೇಳ್ತೀವಿ, ಸ್ಪಾನ್ ರನ್ನಿಂಗ್ ರೂಮ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ನಾವು ಇಡಬೇಕಾಗತ್ತೆ. ಲೇಬಲ್ ಸಹ ಮಾಡಿರ್ಬೇಕು ನಾವು, ಅಂದ್ರೆ 8ನೇ ತಾರೀಕಿಗೆ ನಾವು ಅಣಬೆ ಬೀಜ ಬಿತ್ತನೆ ಮಾಡಿದ್ವಿ, 25 ದಿನ ನಂತರ ಯಾವ ತಾರೀಕು ಬರುತ್ತ ಅದೊಂದು ಬರ್ಕೋಬೇಕು, ಮತ್ತೆ ಯಾವ ತಳಿ ನಾವು ಬಿತ್ತನೆ ಮಾಡಿದೀವಿ ಅಂತ ಸಹ ನಾವು ಬರ್ಕೋಬೇಕಾಗತ್ತೆ. ಸೊ 25 ದಿನ ಏನಾಗುತ್ತೆ, ನೀವು ಅದು ಇನ್ಕ್ಯುಬೇಷನ್ ರೂಮ್ ಅಂತ ಹೇಳಿದೆ ಅಥವಾ ಡಾರ್ಕ್ ರೂಮ್ ಅಂತ ಹೇಳಿದೆ, ಅಲ್ಲಿ ನಿಮ್ದು ಕಿಟಕಿ ಆಗ್ಲಿ ಬಾಗ್ಲಾಗ್ಲಿ ಎಲ್ಲ ಕ್ಲೋಸ್ ಇರಬೇಕು, ಅಂದ್ರೆ ಗಾಳಿ ಆಡ್ತಾ ಇರಬಾರ್ದು. ಆತರ ಇದ್ದಾಗ ಶಿಲೀಂಧ್ರ ಒಳಗೆ ಏನಿರುತ್ತೆ ಅಣಬೆ ಫಂಗಲ್ ಚೆನ್ನಾಗಿ ಬೆಳವಣಿಗೆ ಬೇಗ ಬೆಳವಣಿಗೆ ಆಗುತ್ತೆ. ಸೊ 25 ದಿನ ನಂತರ ನೀವು ನೋಡಿದ್ರೆ ದಿನ ಬ್ಯಾಗ್ ಮಾತ್ರ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ, ಕೆಲವು ಸಲ ಮಲಿನತೆ ಬರೋ ಚಾನ್ಸಸ್ ಇರುತ್ತೆ, ನೀವೆಲ್ಲ ಚೆನ್ನಾಗಿ ಕುದಿಸಿಲ್ಲ ಅಂದ್ರೆ ಅಥವಾ ಅಣಬೆ ಬೀಜ ಬಿತ್ತನೆ ಮಾಡುವಾಗ ನೀವು ಕೈಯೆಲ್ಲ ಚೆನ್ನಾಗಿ ತೊಳ್ಕೊಂಡಿಲ್ಲ ಅಂದ್ರೆ. ಸೊ ಈ ರೀತಿ ಆಗೋ ಚಾನ್ಸಸ್ ಎಲ್ಲ ಇರ್ತವೆ. ಸೊ ನೀವು ದಿನ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ ಬ್ಯಾಗ್ನ. ಸೊ 25 ದಿನ ಆದ್ಮೇಲೆ ನಿಮ್ಮ ಬ್ಯಾಗ್ ಅಲ್ಲಿ ಪೂರ್ತಿ ಹುಲ್ಲೆಲ್ಲ ಕವರ್ ಆಗಿರುತ್ತೆ ಬಿಳಿ ಶಿಲೀಂಧ್ರದಿಂದ, ಬಿಳಿ ಶಿಲೀಂಧ್ರ ಎಲೆಗಳು ಬಂದಿರುತ್ತವೆ, ವೈಟ್ ಕಲರ್ ಇರುತ್ತೆ, ನಿಮಗೆ ಗ್ರೀನ್ ಕಲರ್ ಬಂದ್ರೆ ಬ್ಲಾಕ್ ಕಲರ್ ಬಂದ್ರೆ ಅಥವಾ ಸೋಂಕಾಗಿದೆ ಅಂತ ಅರ್ಥ ಅದು. ಸೊ ವೈಟ್ ಇದ್ರೆ ನಮ್ಗೆ ಅಣಬೆ ಬರ್ತಾ ಇದೆ ಅಂತ ಲೆಕ್ಕ. ಸೊ 25 ದಿನ ಆದ ನಂತರ ಆ ಬ್ಯಾಗ್ನ ನಾವು ತಗೊಂಡೋಗಿ ಪಕ್ಕ ಇನ್ನೊಂದು ರೂಮ್ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು, ಅಲ್ಲಿ ಕಿಟಕಿ ಆಗ್ಲಿ ಬಾಗ್ಲಾಗ್ಲಿ ತೆಗ್ದಿರ್ಬೇಕು. ಆಮೇಲೆ ಅಲ್ಲಿ ಇನ್ನೊಂದು ವ್ಯವಸ್ಥೆ ಏನ್ ಮಾಡ್ಬೇಕಂದ್ರೆ, ಈಗ ಅಣಬೆ ಬೆಳೆಯಕ್ಕೆ ನಾವು ಯಾವಾಗ್ಲೂ ನಾನು ಅವಾಗ ಹೇಳಿದೆ ಉಷ್ಣಾಂಶ ಇಷ್ಟಿರ್ಬೇಕು ಅಂತ ಹೇಳಿದೆ, ಜೊತೆಗೆ ಯಾವುದೇ ಅಣಬೆ ಬೆಳಿಬೇಕಂದ್ರು ನಾವು ಆರ್ದ್ರತೆ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ಅದು ಯಾವಾಗ್ಲೂ 80-85% ಇರಬೇಕು ಆದ್ರತೆ ಆ ರೂಮ್ ಅಲ್ಲಿ. ಆ ಆರ್ದ್ರತೆ ಸಹ ಕಾಪಾಡಬೇಕಾಗತ್ತೆ ನಾವು, ಅದನ್ನ ರಿಲೇಟಿವ್ ಹ್ಯೂಮಿಡಿಟಿ ಅಂತಾನು ಹೇಳ್ತೀವಿ.

ತುಂಬಾ ಸಂತೋಷ ರುಕ್ಮಿಣಿ ಅವರೇ, ವರಣ್ಣವರೇ, ತಾವಿದವರೆಗೂ ನಮ್ಮ ಕೇಳುಗರಿಗೆ ಈ ಅಣಬೆ ಬೇಸಾಯದ ಬಗ್ಗೆ, ಅಣಬೆಯಲ್ಲಿರುವಂಥ ತಳಿಗಳ ಬಗ್ಗೆ, ಆ ಇವುಗಳ ಪ್ರಾಮುಖ್ಯತೆಯ ಬಗ್ಗೆ, ಒಟ್ಟಾರೆ ಈ ಅಣಬೆ ಉತ್ಪಾದನೆಯ ಕೌಶಲ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದ. ಧನ್ಯವಾದ. ಇದುವರೆಗೆ ಅಣಬೆ ಕೃಷಿಯ ಪ್ರಾಮುಖ್ಯತೆ ಕುರಿತು ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಎಸ್ಎನ್ ರುಕ್ಮಿಣಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾ ವರುಣ್ ಅಮೀನ್ಗಡ್ ಅವರೊಂದಿಗಿನ ಸಂದರ್ಶನ ಆಲಿಸಿದಿರಿ. ನೋಡಪ್ಪ, ನಿನ್ ಮಗಳು ಕಫ ಪರೀಕ್ಷೆಯಲ್ಲಿ ಟಿವಿ ಇದೆ ಅಂತ ಬಂದಿದೆ. ಅಯ್ಯೋ ದೇವ್ರೇ, ಯಾವ ಜನ್ಮದ ಪಾಪನೋ ಏನೋ, ಇನ್ನೇನ್ ಗತಿಯೋ ಡಾಕ್ಟ್ರೆ. ಹ್ಮ್, ಈ ಜನ್ಮದಲ್ಲೇ ಬೇರೆಯವರಿಂದ ಗಾಳಿ ಮೂಲಕ ಬಂದಿದೆ. ಯೋಚನೆ ಮಾಡ್ಬೇಡಿಪ್ಪ, ನಾವು ಕೊಡೋ ಔಷಧಿ 6 ತಿಂಗಳು ತಪ್ಪದೆ ತಗೊಂಡ್ರೆ ಸಂಪೂರ್ಣ